ನಾನು ಗುಲ್ಬರ್ಗ ಜಿಲ್ಲೆ ಶಾಬಾ ತಾಲೂಕು ತಮಸ್ನಳ್ಳಿ ಎಸ್ ಗ್ರಾಮದಿಂದ ರಾಮ್ ಅಹಮದ್ ಮಾತಾಡ್ತಾ ಸರ್. ಕೇಳಿ ಕೇಳಿ. ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ತೆ. ಚಿಕ್ಕ ರೈತರು ನಿಮ್ದು ರೇಡಿಯೋ ಸೆಟ್ ದೂರ ಐತೆ ಮಾತಾಡಿ. ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಕೇಳೋದಿಲ್ಲ ಸರಿಯಾ? ಗುಲ್ಬರ್ಗ ಜಿಲ್ಲೆ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ ಸರ್. ಸರ್ ನಮ್ ಕಡೆ ಮಾಡಿಸೋದು ಲಾಸ್ಟ್ ಅಂತ ಒಂದು ಪ್ರಶ್ನೆ. ಇಲ್ಲ, ಈ ಪ್ರಶ್ನೆ ಒಂದೇ ಪ್ರಶ್ನೆನೆ ಸರಿಯಾಗಿ ನಮ್ಗೆ ಕೇಳಿಲ್ಲ, ಇನ್ನೊಮ್ಮೆ ಕೇಳಿ. ನಾವು ಗುಲ್ಬರ್ಗ ಜಿಲ್ಲೆದವರು, ತೊಗರಿ ಜಾಸ್ತಿ ಬೆಳಿತೀವಿ ಸರ್. ತೊಗರಿ? ಹಾ, ಮುಂದೆ ವಿಮಾ ದಿನಾಂಕ, ಅಂತಿಮ ವಿಮಾ ದಿನಾಂಕ ಇದು. ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆ ಮಾತ್ರ ಕೇಳಿ. ತಾವು ಈಗ ಮುಂಗಾರು ಹಂಗಾಮಿನಲ್ಲಿ ಬೆಳೆ, ನಾವು ಕಳೆದ ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿದೇವಲ್ಲ, ತಾವು ಕೇಳಿಲ್ಲ? ತಾವು ಅದು ನಾವು ನೀವು ನಮ್ದು ಸಹಾಯವಾಣಿ ಸಂಖ್ಯೆ ಇದೆ, ಅಲ್ಲಿ ಕರೆ ಮಾಡಿ ನೀವು ಮಾಹಿತಿ ತಗೊಳ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹತ್ತದಂಗಿಲ್ಲ, ರಿಪ್ಲೈ ಬರ್ತದೆ, ಬರಂಗಿಲ್ಲ, ಆಯ್ತು. ಸದ್ಯದಲ್ಲಿ ಸ್ವಲ್ಪ ದಿನ ಚಾಲು ಇಡ್ತು, ಆಮೇಲೆ ಮತ್ತೆ ಬಂದಾಗುತ್ತೆ. ಇಂಥ ಎಷ್ಟು ಸಹಾಯವಾಣಿಗಳು ಕ್ಲೋಸ್ ಆಗಿದೆ. ಇಲ್ಲ, ರೈತ ಕರೆ ಕೇಂದ್ರ ಸಹಾಯವಾಣಿ ಇದೆ, ಆ ಸಂಖ್ಯೆ ಹೇಳ್ತೀನಿ, ತಾವು ದಯವಿಟ್ಟು ಬರ್ಕೊಳ್ಳಿ ಸರ್. 1800425353 ಕರೆ ಮಾಡಿ ತಮ್ಮ ಪ್ರಶ್ನೆನ ಕೇಳಿ ಉತ್ತರ ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೇಳಿ ಸರ್, ಎಲ್ಲಿಂದ? ಹಲೋ ಸರ್, ನಾನು ಕೊರಗು ಡಿಸ್ಟ್ರಿಕ್ಟ್. ಹೇಳಿ ಸರ್. ಪೊನ್ನಂಪೇಟೆ ತಾಲೂಕಿಂದ ಮಾತಾಡೋದು. ಈ ಬೆಳೆ ಸಮೀಕ್ಷೆಯಲ್ಲಿ ನಮಗೆ ಪ್ರಯೋಗಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಸರ್. ಹೇಳಿ. ಬೆಳೆ ಸಮೀಕ್ಷೆಗೆ ಮೊದಲು ಹಲೋ ಕೇಳಿ, ನಿಮ್ ಪ್ರಶ್ನೆ ಕೇಳಿ, ಹೇಳ್ತಾ ಇದೆ. ಬೆಳೆ ತೆಗೆದು ನಮ್ಮ ಆರ್ ಟಿ ಸಿ ತೆಗೆಯುವಾಗ ಕರೆಕ್ಟ್ ಆಗಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಕಾಫಿ ಅಂಡ್ ಪ್ಯಾಡಿ. ಬೆಳೆ ಸಮೀಕ್ಷೆಗೆ ಮೊದಲು ಆರ್ ಟಿ ಸಿ ತೆಗೆದಾಗ ಕಾಫಿಗೆ ಕಾಫಿ ಬರ್ತಾ ಇತ್ತು, ಭತ್ತಕ್ಕೆ ಭತ್ತ ಬರ್ತಾ ಇತ್ತು. ಇವಾಗ ನಮಗೆ ಈ ವಿ ಎಸ್ ಎಸ್ ಎನ್ ಗೆ ನಮಗೆ ಆರ್ ಟಿ ಸಿ ಬೇಕು ಅಂತ ಹೇಳಿ ಹೋಗಿ ನಮಗೆ ಆರ್ ಟಿ ಸಿ ಸಿ ತೆಗಿಲಿಕ್ಕೆ ಹೋದ್ರೆ ನಮ್ಮ ಕಾಫಿ ಆರ್ ಟಿ ಸಿ ಅಲ್ಲಿ ಭತ್ತ ಬಂದಿದೆ, ದಾಖಲೆ ಬದಲಾಗಿದೆ, ಆರ್ ಟಿ ಸಿ ಅಲ್ಲಿ ಕಾಫಿ ಬಂದಿದೆ. ಸರ್, ನಾನು ಒಂದು ಉತ್ತರ ಹೇಳ್ತೀನಿ. ಈಗ ರೈತರ ಆಪ್ ಅಂತ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನಮಗೆ ಪ್ಲೀಸ್ ಹಿಯರ್ ಮೀ, ನಮಗೆ ಅದೆಲ್ಲ ಅಷ್ಟು ಮಾಡ್ಲಿಕ್ಕೆ ಆಗೋಲ್ಲ, ಬಿಕಾಸ್ ವಿ ಹ್ಯಾವ್ ಲಾರ್ಜ್ ಏರಿಯಾ. ಅದಕ್ಕೆ ಈ ಮಂಡಲ ಪಂಚಾಯತ್ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಮಂಡಲ ಕ್ಯಾರಾಫಿಂದ ಯಾರು ಒಬ್ಬನ ಕಳಿಸ್ತಾರೆ, ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ದು ಪ್ರಾಬ್ಲಮ್ ವಿ ಎಸ್ ಎಸ್ ಲೋನಿಗೆ ಆರ್ ಟಿ ಸಿ ತೆಗೆದ್ರೆ ನಮ್ದು ಕಾಫಿ ಪ್ಲಾಂಟೇಶನ್ ಅಲ್ಲಿ ಭತ್ತ ಅಂತ ಬಂದಿದೆ, ಅದನ್ನು ಸರಿ ಮಾಡಿಸ್ಲಿಕ್ಕೆ ಆ ಸೊಸೈಟಿಯವರು ಹೇಳಿದ್ರು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಅಂತೇಳಿ. ಅಲ್ಲಿ ಹೋಗಿ ಹೇಳಿದ್ರೆ ಅವ್ರು ಹೇಳ್ತಾರೆ ನೀವು ರೆವಿನ್ಯೂಗೆ ಹೋಗಿ ಅಂತೇಳಿ. ಅಂಡ್ ವಿ ಆರ್ ಡಿಲೇಡ್ ಬೈ ಅವರ್ ಲೋನ್, ವಿ ಆರ್ ನಾಟ್ ಗೆಟಿಂಗ್ ದಿ ಲೋನ್. ಸೊ ಬೆಳೆ ದರ್ಶಕ್ ಆಪ್ ಅಲ್ಲಿ ತಾವು ಹೋಗಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇದೆ. ನೀವು ಆಕ್ಷೇಪಣೆ ಸಲ್ಲಿಸಿ ಅದರಲ್ಲಿ ನೀವು ಸರಿಪಡಿಸ್ಕೋಬಹುದು. ಎಲ್ಲಿ ಅದು, ಎಲ್ಲಿ ಮಾಡ್ತಾರೆ? ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಬೆಳೆ ದರ್ಶಕ್ ಆಪ್ ಅಂತ ಡೌನ್ಲೋಡ್ ಮಾಡಿ. ಆಫೀಸ್ ಅಲ್ಲಿ ಇದ್ರ ಮಾಡಿಕೊಡಲ್ವ ನಾವು ಹೋದ್ರೆ, ಐದರ್ ಅಗ್ರಿಕಲ್ಚರ್ ಆಫೀಸ್ ಆರ್ ರೆವಿನ್ಯೂ ಅಲ್ಲಿ ಮಾಡಲ್ವ ಅವರು? ಅಲ್ಲೂ ಮಾಡ್ತಾರೆ. ಕೃಷಿ ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಹೋಗಿ ತಾವು ಹೋಗಿದ್ದೆ ಮೇಡಮ್, ಅವ್ರು ಹೇಳ್ತಾರೆ ರೆವಿನ್ಯೂಗೆ ಹೋಗಿ ಅಂತೇಳಿ. ಹಾರ್ಟಿಕಲ್ಚರ್ ಆಫೀಸ್ ಗೆ ಹೋಗಿ ಸರ್, ನೆಕ್ಸ್ಟ್ ಬೆಳೆ ಸಮೀಕ್ಷೆಯಲ್ಲಿ ನೀವು ಚೇಂಜ್ ಮಾಡ್ಬೇಕು ಅಂತೇಳಿ. ಸರ್, ಹಾರ್ಟಿಕಲ್ಚರ್ ಆಫೀಸ್ ಟೈಮ್ ನಮಗೆ ಇವಾಗ ನಮಗೆ ಲೋನ್ ಎಲ್ಲ ರಿನ್ಯೂವಲ್ ಮಾಡ್ಲಿಕ್ಕೆ ಮಾರ್ಟ್ಗೇಜ್ ಆಗ್ಬೇಕು ಈ ವರ್ಷದಿಂದ, ಅಲ್ಲ ಈ ಆರ್ ಟಿ ಸಿ ಕೊಟ್ರೆ ಇದಾಗೋದಿಲ್ಲ ಸರ್ ಅಂತ ಹೇಳ್ತಾರೆ. ಅಲ್ಲ, ಈ ಬೆಳೆ ದರ್ಶಕ ಆಪ್ ನಲ್ಲಿ ಸರ್, ಅಲ್ಲಿ ತಾವು ಕೂಡ ದಾಖಲೆಯನ್ನು ನೀವು ಅಲ್ಲಿ ಬೆಳೆ ದರ್ಶಕ ಆಪ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ದಾಖಲಿಸಿರುವ ಬೆಳೆ ಮಾಹಿತಿ, ಸರ್ವೆ ನಂಬರ್, ವಿಸ್ತೀರ್ಣದ ಬಗ್ಗೆ ಪರಿಶೀಲಿಸಿ ಸರ್. ಇದು ಆಕ್ಷೇಪಣೆ ಸಲ್ಲಿಸಲು ಈ ಒಂದು ಬೆಳೆ ದರ್ಶಕ ಆಪ್ ಅಲ್ಲೇ ಅವಕಾಶ ಇದೆ. ಕರೆಕ್ಟ್ ಆಗಿ ಬಂದಿದೆ ಮೇಡಮ್, ಎಲ್ಲಿ ಕ್ರಾಪ್ ಇಸ್ ಡಿಫರೆಂಟ್, ನಮ್ದು ಕಾಫಿ ಪ್ಲಾಂಟೇಶನ್ ಅಲ್ಲಿ ಭತ್ತ ಅಂತ ಬಂದಿದೆ. ಅದು ಒಂದೆರಡು ಸರ್ವೆ ನಂಬರ್, ನಮ್ದು ಆಲ್ಮೋಸ್ಟ್ ಸರ್ವೆ ನಂಬರ್ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಬೆಳೆ ಬಗ್ಗೆ.

ಹಲವು ಲಾಭ ಕಡಿಮೆ. ಈ ಜೈವಿಕ ಪದ್ಧತಿಗಳು ಸಮಸ್ಯೆಗಳನ್ನು ನಿವಾರಿಸುತ್ತವೆ, ಸಮಸ್ಯೆಗಳನ್ನು ನಿವಾರಿಸುತ್ತವೆ, ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಪಾಲಿಸಿರಿ ಜೈವಿಕ ಪದ್ಧತಿಗಳನ್ನು. ಪ್ರತಿಯೊಂದು ಬೆಳೆಗೂ ನ್ಯೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನ್ಯೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಬೈ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಇಂದಿನ ಮಾರುಕಟ್ಟೆ ಧಾರಣೆಯನ್ನ ನೋಡೋಣ. ಇಂದು ಹಾಸನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹಸಿ ಶುಂಠಿಯ ಬೆಲೆ 2,000 ರೂಪಾಯಿ, ತೊಗರಿ ಬೆಳೆ 10,106 ರೂಪಾಯಿ, ಒಣಶುಂಠಿ 12,600 ರೂಪಾಯಿ, ಅಡಿಕೆ 20,179 ರೂಪಾಯಿ, ಹೆಸರುಬೇಳೆ ಕನಿಷ್ಠ 5,807 ರೂಪಾಯಿ, ಗರಿಷ್ಠ 9,500 ರೂಪಾಯಿ, ತೆಂಗಿನಕಾಯಿ ಕನಿಷ್ಠ 22 ರು ಗರಿಷ್ಠ 45 ರೂಪಾಯಿ, ಅಕ್ಕಿ ಕನಿಷ್ಠ 4,000 ರೂಪಾಯಿ ಗರಿಷ್ಠ 7,200 ರೂಪಾಯಿ, ಉದ್ದಿನ ಬೇಳೆ ಕನಿಷ್ಠ 10,368 ರೂಪಾಯಿ ಗರಿಷ್ಠ 13,000 ರೂಪಾಯಿ, ಮೆಕ್ಕೆಜೋಳ ಕನಿಷ್ಠ 2,000 ರೂಪಾಯಿ ಗರಿಷ್ಠ 2,600 ರೂಪಾಯಿ, ಟೊಮೊಟೊ 2,000 ರು, ಬೀನ್ಸ್ ಕನಿಷ್ಠ 3,000 ರೂಪಾಯಿ ಗರಿಷ್ಠ 6,500 ರೂಪಾಯಿ, ಬದನೆ ಕನಿಷ್ಠ 1,000 ರೂಪಾಯಿ ಗರಿಷ್ಠ 1,500 ರೂಪಾಯಿ, ಬೆಂಡೆಕಾಯಿ ಕನಿಷ್ಠ 1,900 ರೂಪಾಯಿ ಗರಿಷ್ಠ 2,100 ರೂಪಾಯಿ, ಹೀರೆಕಾಯಿ ಕನಿಷ್ಠ 2,000 ರೂಪಾಯಿ ಗರಿಷ್ಠ 2,500 ರೂಪಾಯಿ, ಅವರೆಕಾಯಿ ಕನಿಷ್ಠ 5,083 ರೂಪಾಯಿ ಗರಿಷ್ಠ 6,000 ರೂಪಾಯಿ, ಆಲೂಗೆಡ್ಡೆ ಕನಿಷ್ಠ 900 ರೂಪಾಯಿ ಗರಿಷ್ಠ 1,600 ರೂಪಾಯಿ, ಗೆಣಸು ಕನಿಷ್ಠ 1,000 ರೂಪಾಯಿ ಗರಿಷ್ಠ 2,600 ರೂಪಾಯಿ, ಈರುಳ್ಳಿ ಕನಿಷ್ಠ 1,800 ರೂಪಾಯಿ ಗರಿಷ್ಠ 2,100 ರೂಪಾಯಿ. ಪ್ರೀತಿಯ ರೈತ ಬಾಂಧವರೇ, ಇದುವರೆಗೂ ಮಾರುಕಟ್ಟೆ ಧಾರಣೆಯನ್ನ ಕೇಳಿದಿರಿ. ಬೆಳಿಗ್ಗೆ 5:55 ರಾತ್ರಿ 11:05 ಇರಲಿದೆ ಆಕಾಶವಾಣಿಯ ನಿರಂತರ ಪ್ರಸಾರ. ಸುದ್ದಿ, ಮಾಹಿತಿ, ಮನರಂಜನೆ, ಮಾರ್ಗದರ್ಶನದ ಕಾರ್ಯಕ್ರಮಗಳು ನಿತ್ಯವೂ ಮೂಡಿಬರುತ್ತಿವೆ. ಕೃಷಿ, ಆರೋಗ್ಯ, ಪರಿಸರ, ಕ್ರೀಡೆ, ಉದ್ಯೋಗ ಅವಕಾಶ, ದಾನಾರ್ಜನೆ, ಕಾನೂನು ಇತ್ಯಾದಿಗಳು ಅಲ್ಲದೆ ಹಿರಿಯರ ಅನುಭವಗಳು, ಮಕ್ಕಳ ಮೆದು ಮಾತುಗಳು, ಕೇಳುಗರೊಂದಿಗೆ ಸಂವಾದದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಯುವವಾಣಿ, ಮಹಿಳಾವಾಣಿ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಪರಿಚಯ, ಜ್ಞಾನಾರ್ಜನೆಯ ಜ್ಞಾನದೀವಿಗೆ, ಒಗಟು ಜಿಗುಟು, ಗಾದೆ ಗಮ್ಮತ್ತು, ಸಲಾಂ ಸೈನಿಕ, ಜನತರಂಗ, ಜೀವನ ಧ್ವನಿ, ದೇಗುಲ ದರ್ಶನ, ಶಿಕ್ಷಣ ಸಿರಿ, ಕೇಳ್ರಿ ಸಾಕು 2 ನಿಮಿಷ, ಜನಪದ ಐಸಿರಿ, ಕೃಷಿ ಸಿರಿ, ಮೆದುಳಿಗೆ ಕಸರತ್ತು. ಭಾವಸಿರಿ, ಗೀತಗಾನ, ಕಾಯಕ ಕಲ್ಯಾಣ, ಮಾರ್ಗದರ್ಶಿ, ಜ್ಞಾನಸಿರಿ, ಹುಲಿವಾರಿ. ಪರಿಸರ ಸಂರಕ್ಷಣೆಯ ನಮ್ಮೆಲ್ಲರ ಹೊಣೆ ಹಾಸನ ಶಾಸನ ಸೊಬಗಿನ ಶಾಲೆ. ಜನಪದ ಜಗತ್ತು, ಚಿಣ್ಣರ ಲೋಕ, ಗಾಂಧಿ ಸ್ಮೃತಿ, ಪಾರಿಜಾತ, ಆಕಾಶದೀಪ, ಹೀಗೆ ಹತ್ತಿಪ್ಪತ್ತು ಸರಣಿ ರೂಪದ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಸರ್ವರಿಗೂ ಹಿತವಾಗುವ ಕಾರ್ಯಕ್ರಮಗಳ ಸಂಯೋಜನೆ ಇದು. ಮಾಹಿತಿಯ ಕಣಜ, ಹಾಸನ ಆಕಾಶವಾಣಿ. ಹೇಳ್ತಾ ಇರಿ, ಇತರರಿಗೂ ಆಲಿಸಲು ಹೇಳ್ತಾ ಇರಿ, ಇದೆಲ್ಲ ನಿಮ್ಮ ಹಿತಕ್ಕಾಗಿ. ಕೇಳುಗರೇ ಗಮನಿಸಿ, ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:00 ಯುವ